ಶಿವಮೊಗ್ಗ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಕಲ್ಲಪ್ಪ ಇಂದು ನಮ್ಮ ಜೊತೆಗಿದ್ದಾರೆ. ಶಿವಮೊಗ್ಗ ತಾಲೂಕು ಪಂಚಾಯಿತಿಯ ಕಾರ್ಯ ಚಟುವಟಿಕೆಗಳು ಮತ್ತು ಜನಗಳಿಗೆ ಇದು ಹೇಗೆ ಸದುಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ. ನಮಸ್ಕಾರ ಕಲ್ಲಪ್ಪ. ನಮಸ್ಕಾರ. ನಮಸ್ಕಾರ. ಶಿವಮೊಗ್ಗ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ 42 ಗ್ರಾಮ ಪಂಚಾಯಿತಿಗಳು ಆಡಳಿತಕ್ಕೊಳಪಡ್ತಾ ಇದ್ದಾವೆ. ಅದರ ಜೊತೆಗೆ ಇಲ್ಲಿ ತಾಲೂಕು ಪಂಚಾಯತಿ ಆಡಳಿತ ಮಂಡಳಿ ಇರುತ್ತೆ. ಅದರಲ್ಲಿ 19 ಸದಸ್ಯರು ಇರ್ತಾರೆ. 19 ಸದಸ್ಯರಲ್ಲಿ ಒಬ್ಬ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರಾಗಿ 3 ಸಮಿತಿಗಳನ್ನು ನಾವು ನಡೆಸ್ತಾ ಇರ್ತೇವೆ. ಇದು ತಾಲೂಕು ಪಂಚಾಯತಿಯ ಆಡಳಿತ ಮಂಡಳಿ ತಾಲೂಕು ಪಂಚಾಯಿತಿಯ ಬರುವ ಅನುದಾನಗಳಿಗೆ ಏನು ನಾವು ಕ್ರಿಯಾಯೋಜನೆ ಮಾಡಬೇಕು, ಏನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಾವು ಪ್ರತಿ 2 ತಿಂಗಳಿಗೊಮ್ಮೆ ಸಾಮಾನ್ಯ ಸಭೆ ನಡೆಸ್ತೇವೆ. ಆ ಸಾಮಾನ್ಯ ಸಭೆಯಲ್ಲಿ ನಾವು ಏನು ಬಂದ ವಿವಿಧ ಕಾರ್ಯಕ್ರಮಗಳು ಇರ್ಬೋದು, ಆ ನಿರ್ಬಂಧಿತ ಅನುದಾನ ಅಂತ ಇರ್ಬೋದು, 15ನೇ ಹಣಕಾಸಿನ ಆಯೋಗದ ಅನುದಾನವಿರಬಹುದು, ಇವುಗಳ ಒಂದು ಸಮಗ್ರ ಕ್ರಿಯಾ ಯೋಜನೆಯನ್ನು ನಾವು ತಾಲೂಕು ಪಂಚಾಯತಿ ಆಡಳಿತ ಮಂಡಳಿಯಲ್ಲಿ ಮಂಡಿಸಿ ಜಿಲ್ಲಾ ಪಂಚಾಯಿತಿಯ ಅನುಮೋದನೆಯನ್ನು ಪಡ್ಕೊಳ್ತೀವಿ. ಆ ಅನುಮೋದನೆ ನಂತರ ನಾವು ಇಡೀ ತಾಲೂಕಿನಾದ್ಯಂತ ಏನು ಆ ಹಣಕಾಸಿನ 15ನೇ ಹಣಕಾಸಿನ ಇರಬಹುದು, ಆ ನಿರ್ಬಂಧಿತ ಅನುದಾನದ ಇರಬಹುದು. ಉದಾಹರಣೆಗೆ ಈ ಸಾರಿ ನಮಗೆ 1,82,25,000 ರೂಪಾಯಿ ಆ ನಿರ್ಬಂಧಿತ ಅನುದಾನದಲ್ಲಿ ನಿಗದಿ ಗುರಿಗೆ ಬಂದಿದೆ. ಹಾಗೆ 15ನೇ ಹಣಕಾಸಿನಲ್ಲಿ 1.5 ಕೋಟಿ ಹಣ ನಮಗೆ ಅನುದಾನ ಬಂದಿದೆ. ಇವುಗಳ ಸಮಗ್ರ ಕ್ರಿಯಾ ಯೋಜನೆಯನ್ನು ನಾವು ತಾಲೂಕು ಪಂಚಾಯತಿ ಮಂಡಳಿಯಲ್ಲಿ ಮಂಡನೆ ಮಾಡಿ ಜಿಲ್ಲಾ ಪರಿಷತ್ತಿನಲ್ಲಿ ಅನುಮೋದನೆ ಪಡೆದುಕೊಂಡು ನಂತರ ಅವುಗಳನ್ನು ಎಸ್ಟಿಮೇಟ್ ಸಂಬಂಧಿಸಿದ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಮೂಲಕ ಎಸ್ಟಿಮೇಟ್ ಮಾಡಿಸಿ ಅದನ್ನು ಅವರ ಮೂಲಕ ಇಂಪ್ಲಿಮೆಂಟೇಷನ್ ಮಾಡಿ ಸಂಬಂಧಿಸಿದ ನಮ್ಮ ಏನು ಕಾಂಟ್ರಾಕ್ಟ್ಗಳಿಗೆ ನಾವು ಪೇಮೆಂಟ್ ಮಾಡ್ತೀವಿ. ಇದು ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಇರುವ ಕಾರ್ಯಕ್ರಮದ ಅನುದಾನದ ಇದು. ಇನ್ನು ಉಳಿದಂತೆ ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮಲ್ಲಿ ಕಾರ್ಯಕ್ರಮಗಳು, ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಒಂದು ಬಹುದೊಡ್ಡ ಕಾರ್ಯಕ್ರಮ ಅದು. ಯಾಕಂದರೆ ಕೇಂದ್ರ ಸರ್ಕಾರದ ಒಂದು ದೊಡ್ಡ ಮಟ್ಟದ ಏನು ದುಡಿಯುವ ಕೈಗಳಿಗೆ ಏನು ಕೆಲಸ ಕೊಡಬೇಕು, ಯಾವುದೇ ಹಳ್ಳಿಯಿಂದ ಅವನಿಗೆ ಅಲ್ಲಿ ದುಡಿಯೋಕ್ಕೆ ಕೆಲಸ ಇಲ್ಲದೆ ಬೇರೆ ಕಡೆ ವಲಸೆ ಹೋಗಬಾರದು ಅನ್ನುವ ನಿಟ್ಟಿನಲ್ಲಿ ಏನು ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಅಲ್ಲಿ ನಾವು ಪ್ರತಿಯೊಬ್ಬ ಕುಟುಂಬಗಳಿಗೆ, ಅರ್ಹ ಕುಟುಂಬಗಳಿಗೆ ನಾವು ಜಾಬ್ ಕಾರ್ಡ್ ನೀಡ್ತೀವಿ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಚೀಟಿಯನ್ನು ನೀಡ್ತೀವಿ. ಆ ಚೀಟಿಯ ಒಂದು ಗೈಡ್ಲೈನ್ಸ್ ಇರುತ್ತೆ. ಅವರೆಲ್ಲ ಏನಾದರೆ ಅವರಿಗೆ ಬಿ ಪಿ ಎಲ್ ಇರಬೇಕು, ಅವರಿಗೆ ಅಲ್ಲಿ ಯಾವುದೇ ಸಣ್ಣ ರೈತರಾಗಿರಬೇಕು, ಈ ಒಂದು ಗೈಡ್ಲೈನ್ಸ್ ಪ್ರಕಾರ ನಾವು ಅವರಿಗೆ ಪ್ರತಿಯೊಬ್ಬ ಕುಟುಂಬಕ್ಕೂ ನಾವು ಒಂದು ಏನು ಉದ್ಯೋಗ ಖಾತ್ರಿಯ ಚೀಟಿಯನ್ನು ನೀಡ್ತೀವಿ. ಅವರು ವರ್ಷಕ್ಕೆ 100 ದಿವಸಗಳ ಒಂದು ಉದ್ಯೋಗವನ್ನು ಅವರು ಮಾಡಬಹುದು. ಅವರಿಗೆ ಒಟ್ಟು ಮ್ಯಾಕ್ಸಿಮಮ್ 1 ವರ್ಷಕ್ಕೆ 100 ದಿವಸಗಳು ಒಂದು ಕುಟುಂಬಕ್ಕೆ ನಿಗದಿಪಡಿಸ್ತೀವಿ. ಆದರೆ ಎಲ್ಲರೂ ನಮ್ಮ ಫ್ಲಡ್ಡು ಮತ್ತು ಅಕಸ್ಮಾತ್ ಅನಾವೃಷ್ಟಿಯಾದ ಸಂದರ್ಭದಲ್ಲಿ ಅದನ್ನು ರಿವೈಸ್ ಮಾಡುತ್ತೆ ಕೇಂದ್ರ ಸರ್ಕಾರ. ಈ ವರ್ಷ ಅದರಲ್ಲಿ ಫ್ಲಡ್ಡಿನ ದಿನಗಳ ಇರೋದ್ರಿಂದ ಮತ್ತು ಅನಾವೃಷ್ಟಿನೂ ಇರೋದ್ರಿಂದ ಅದನ್ನು 150 ದಿವಸಕ್ಕೆ ಸೀಮಿತಗೊಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈ ವರ್ಷ ತಾಲೂಕಿನಲ್ಲಿ ನಮ್ಮ ತಾಲೂಕಿಗೆ ಗುರಿಯನ್ನು ನಿಗದಿಪಡಿಸುತ್ತಾರೆ. ಇಷ್ಟು ಮಾನವ ದಿನಗಳು ಆಗಬೇಕು ಅಂತ ಆ ಮಾನವ ದಿನಗಳು ನಮ್ಮ ಶಿವಮೊಗ್ಗ ತಾಲೂಕಿಗೆ 675,000 ಮಾನವ ದಿನಗಳನ್ನು ಗುರಿ ನಿಗದಿಪಡಿಸಿದ್ದಾರೆ. ಈಗ ಆಲ್ರೆಡಿ ನಾವು ಶಿವಮೊಗ್ಗ ತಾಲೂಕಿನ 42 ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 530,000 ಮಾನವ ದಿನಗಳನ್ನು ನಾವಾಗಲೇ ಸೃಜನೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಅವರು ತಮ್ಮ ಅಲ್ಲಿಯೂ ಗ್ರಾಮ ಪಂಚಾಯಿತಿ ಸ್ಥಳೀಯ ಆಡಳಿತ ಅಲ್ಲಿ ಗ್ರಾಮ ಪಂಚಾಯತ್ ಸ್ಥಳೀಯ ಆಡಳಿತ ಇರುತ್ತದೆ. ಅವರು ಇದಕ್ಕೆ ಸಂಬಂಧಿಸಿದ ಜಾಬ್ ಕಾರ್ಡ್ಗೆ ಸಂಬಂಧಿಸಿದಂತೆ ಅವರು ಕ್ರಿಯಾ ಯೋಜನೆ ಮಾಡ್ತಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಸಮಗ್ರವಾಗಿ ಪ್ರತಿಯೊಂದಕ್ಕೂ ಕ್ರಿಯೋಜನೆ, ಸಮುದಾಯದ ಕೆಲಸಗಳು ಇರಬಹುದು, ವೈಯಕ್ತಿಕ ಕೆಲಸ ಇರಬಹುದು, ಅಥವಾ ಏನು ಚರಂಡಿಗಳ ಒಂದು ಏನು ದುರಸ್ತಿ, ಬಾಕ್ಸ್ ಡ್ರೈನೇಜ್ ಮಾಡಬಹುದು, ರೋಡ್ ಏನು ನಮ್ಮ ಹೊಲ ನಮ್ಮ ರಸ್ತೆ, ಅದು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟದೇ ಇರಬಹುದು, ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕ್ರಿಯೋಜನೆ ಮೂಲಕ ಮಾಡಿ ನಮ್ಮ ತಾಲೂಕು ಪಂಚಾಯಿತಿಗೆ ಅದನ್ನು ಕಳಿಸಿಕೊಡ್ತೇವೆ. ನಾವು ತಾಲೂಕು ಪಂಚಾಯಿತಿಯಲ್ಲಿ ಅದನ್ನು ಪರಿಶೀಲನೆ ಮಾಡಿ ಅದು ಯಾವ್ಯಾವ ಕಾರ್ಯಕ್ರಮಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ಇಡಬೇಕು ಅನ್ನೋದು ಒಂದು ಇದು ಇರುತ್ತೆ, ಆ ನಿರ್ದಿಷ್ಟ ಗೈಡ್ಲೈನ್ಸ್. ಆ ಗೈಡ್ಲೈನ್ಸ್ಗೆ ಒಳಪಟ್ಟದ್ದು ನೋಡಿ ವೆರಿಫೈ ಮಾಡಿ ನಾವು ಜಿಲ್ಲಾ ಪಂಚಾಯಿತಿ ಅನುಮೋದನೆ ಪಡ್ಕೊಡ್ತೀವಿ ಆ ಒಂದು ಕ್ರಿಯೋಜನೆ. ಜಿಲ್ಲಾ ಪಂಚಾಯತಿ ಅನುಮೋದನೆ ಆದ ನಂತರ ಅದನ್ನು ನಾವು ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಕಳಿಸಿ ಅದನ್ನು ವರ್ಕ್ ಆರ್ಡರ್, ಪ್ರತಿಯೊಂದು ವರ್ಕ್ಗಳಿಗೆ ಒಂದು ಓರಿಯೆಂಟೆಡ್ ಇರಬೇಕು, ಅದು ಒಂದು ಕೂಲಿ ಒಂದು ಕಾರ್ಮಿಕರ ಓರಿಯೆಂಟೆಡ್ ಬಜೆಟ್ ಇರಬೇಕು. ಅದು ರೇಷಿಯೋ ಇದೆ, 60-40 ರೇಷಿಯೋ. ಒಂದು ಅಲ್ಲಿ 100 ರೂಪಾಯಿ ಅಲ್ಲಿ ಎನ್ ಆರ್ ಇಜಿಯಲ್ಲಿ ಖರ್ಚಾದರೆ 60% ಅಂದರೆ 60 ರೂಪಾಯಿ ಕೂಲಿಗೆ ಹೋಗಬೇಕು. ಇನ್ನು 40% ಏನು ಮೆಟೀರಿಯಲ್ಸ್, ಆ ಕಾರ್ಯಕ್ರಮಕ್ಕೆ ಅವಶ್ಯಕ ಇರುವ ಮೆಟೀರಿಯಲ್ಸ್ ಅನ್ನು ಖರೀದಿ ಮಾಡಾಕ ಹೋಗ್ಬೇಕು. ಈ ರೇಷಿಯೋಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯವರು ಅದನ್ನು ಮೇಂಟೈನ್ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರತಿ ಅಲ್ಲಿಯ PDO ಅಂತ ಇರ್ತವೆ, ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್, ಇದನ್ನು ಮಾನಿಟರ್ ಮಾಡ್ತಾರೆ. ಅದನ್ನು ರೇಷಿಯೋನ ತಕ್ಕಂಗೆ ಅವರು ಅಲ್ಲಿ ಕೆರೆ ಉಳಿತದೆ ಇರಬಹುದು, ಬಸಿ ಕಾಲುವೆ ಮಾಡದೇ ಇರಬಹುದು, ಬದು ನಿರ್ಮಾಣ ಇರಬಹುದು, ಕೃಷಿ ಬಾವಿ ನಿರ್ಮಾಣ ಇರಬಹುದು, ಕೃಷಿ ಹೊಂಡ ನಿರ್ಮಾಣ ಇರಬಹುದು, ಅಥವಾ ನಮ್ಮ ಹೊಲ ನಮ್ಮ ದಾರಿ ರಸ್ತೆ ನಿರ್ಮಾಣ ಇರಬಹುದು, ಬಾಕ್ಸ್ ಡ್ರೈನೇಜ್ ಇರಬಹುದು. ಈ ಒಂದು ಪ್ರಯಾರಿಟಿ ಆಧಾರಿತ ಕೆಲಸಗಳನ್ನು ತಗೊಂಡು ಅವರು ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಒಂದು ಗ್ರಾಮ ಪಂಚಾಯತಿ ಕನಿಷ್ಠ 1,000 ಜಾಬ್ ಕಾರ್ಡ್ ಇದ್ರೆ ಅವರು 1.5 ಕೋಟಿಯಷ್ಟು ಕೆಲಸನ NREG ಯೋಜನೆಯಲ್ಲಿ ಗ್ರಾಮ ಪಂಚಾಯತಿ ಮಾಡಬಹುದು. ಅದೇ ರೀತಿ ಗ್ರಾಮ ಪಂಚಾಯತಿ 15ನೇ ಹಣಕಾಸಿನ ಯೋಜನೆಯಲ್ಲಿ ಅವರಿಗೆ 2 ಕಂತುಗಳಲ್ಲಿ ಅವನ ರಿಲೀಸ್ ಆಗ್ತಾ ಇದೆ. ಗ್ರಾಮ ಪಂಚಾಯತಿಯ ಸಂಖ್ಯೆ ಅನುಗುಣವಾಗಿ ಸುಮಾರು 30-35 ಲಕ್ಷದಿಂದ 40 ಲಕ್ಷದವರೆಗೆ ಒಂದು ಗ್ರಾಮ ಪಂಚಾಯತಿ ವಾರ್ಷಿಕವಾಗಿ 15ನೇ ಹಣಕಾಸಿನಲ್ಲಿ ರಿಲೀಸ್ ಆಗುತ್ತೆ. ಅದರಲ್ಲಿ ನಿರ್ಬಂಧಿತ ಅನಿರ್ಬಂಧಿತ ಅಂತ ಅವರು ಅದನ್ನು ಇದು ಮಾಡಿಕೊಂಡು ಭಾಗಗಳಾಗಿ ಮಾಡಿಕೊಂಡು ಕ್ರಿಯೋಜನೆ ಮಾಡಬೇಕು. ಅದಕ್ಕೆ ಸಪರೇಟ್ ಆದ ಗೈಡ್ಲೈನ್ಸ್ ಇರುತ್ತೆ. ಒಂದು ಅನಿರ್ಬಂಧಿತಕ್ಕೆ ಅವರಿಗೆ ಏನೇನು ಸಾಕಷ್ಟು ಸೌಕರ್ಯಗಳು ಬೇಕು ಅದನ್ನು ಮಾಡ್ತಾರೆ. ಆ ನಿರ್ಬಂಧಿತದಲ್ಲಿ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಮತ್ತು JGM ಕುಡಿಯುವ ಪ್ರತಿಯೊಂದು ಮನೆಗೆ ನಾವು ನೆಲ್ಲಿ ಕನೆಕ್ಷನ್ ಕೊಡಬೇಕನ್ನೋದು ಒಂದು ಕೇಂದ್ರ ಸರ್ಕಾರದ ನಿರ್ದೇಶನ ಇದೆ. ಆ ಒಂದು ನಿಟ್ಟಿನಲ್ಲಿ ಅದನ್ನು 25% ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೂ ಮತ್ತು 25% JGM ಅಂದರೆ ಜೀಲ ಜವಾಮೃತ ಅಂತಂದು ಇದೆ, ಅದಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತರು ಅದೇ ರೀತಿ ಆಕ್ಷನ್ ಪ್ಲಾನ್ ಮಾಡಿಕೊಂಡು ಅವರು ಈಗ ಖರ್ಚು ಮಾಡ್ತಾ ಇದ್ದಾರೆ. ಅದೇ ರೀತಿ ವಸತಿ ಯೋಜನೆಗಳು ನಮ್ಮಲ್ಲಿ ಇದು ಇಂಪ್ಲಿಮೆಂಟ್ ಆಗುತ್ತೆ. ಬಸವಸತಿ ಇಂದಿನ ದಿವಸಗಳಲ್ಲಿ ಬಸವಸತಿ ಯೋಜನೆ ಎಲ್ಲ ಇದ್ವು. ಈಗ ನಮ್ಮ PMAY ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ ಅಡಿಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೆ ನಾವು ಈ ವರ್ಷ 20 ಮನೆಗಳು ಒಂದು ಗುದಿಯನ್ನು ಕೊಟ್ಟಿದ್ದಾರೆ. ಅದನ್ನು ತಾಲೂಕಿನ ಶಾಸಕರು ಆ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ಆ ಒಂದು ಪ್ರತಿ ಗ್ರಾಮ ಪಂಚಾಯತಿ 20 ಮನೆಯನ್ನು ಅರ್ಹ ಫಲಾನುಭವಿಗಳು ಆಯ್ಕೆ ಮಾಡಬೇಕಾಗುತ್ತೆ. ಅಲ್ಲಿ ಏನಾಗುತ್ತೆ, 2018ರಲ್ಲಿ ನಿವೇಶನ ರೈತರ ಪಟ್ಟಿ ಅಂತ ನಾವು ರಿಜಿಸ್ಟರ್ ಮಾಡಿರ್ತೀವಿ. ಅವರಿಗೆ ಆ ನಿವೇಶನ ರೈತರ ಪಟ್ಟಿಯಲ್ಲಿ ಇರೋರವರನ್ನೇ ಆಯ್ಕೆ ಮಾಡಿ MLA ಅವರ ಮೂಲಕ ಅವ್ರ PDO ಮತ್ತು ಅಲ್ಲಿ ಆಡಳಿತ ಮಂಡಳಿಯವರು ದೃಢೀಕರಿಸಿ ಕಳಿಸಬೇಕು. ನಂತರ ತಾಲೂಕು ಪಂಚಾಯತಿ ಮತ್ತು ಶಾಸಕರು ಆ ಕ್ಷೇತ್ರದ ಶಾಸಕರು ಅಧ್ಯಕ್ಷರು ಅದಕ್ಕೆ ಆಯ್ಕೆ ಸಮಿತಿ ಅಧ್ಯಕ್ಷರಿರ್ತಾರೆ, ಅವ್ರ ಮೂಲಕ ಅನುಮೋದನೆ ಮಾಡಿ ಜಿಲ್ಲಾ ಪರಿಷತ್ ಮೂಲಕ ನಾವು ಅದನ್ನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕಳಿಸುವ ವ್ಯವಸ್ಥೆಯನ್ನು ಮಾಡಿದ್ದೀವಿ. ತುಂಬಾ ಒಳ್ಳೆ ವಿಸ್ತಾರವಾಗಿ ಹೇಳಿದ್ರಿ. ನೀವು ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಸಮುದಾಯದ ಕೆಲಸಗಳು ಮತ್ತೆ ವೈಯಕ್ತಿಕ ಕೆಲಸಗಳು ಅಂತ ಹೇಳಿ. ವೈಯಕ್ತಿಕ ಕೆಲಸಗಳು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಬೇಕು. ಉದಾಹರಣೆ, ವೈಯಕ್ತಿಕ ಕೆಲಸ ರೈತರಿಗೆ ನಮಗೆ ಅಡಿಕೆ ತೋಟ ನಿರ್ಮಾಣ ಅಂತ ಇರ್ಬೋದು. ಒಬ್ಬ ಬಡವ ಇರ್ತಾನೆ, ಅವನಿಗೆ 1 ಎಕರೆ ಭೂಮಿ ಇರುತ್ತೆ, ಅವನು ಅಡಿಕೆ ತೋಟವನ್ನು ನಿರ್ಮಾಣ ಮಾಡಕ್ ಆಗೋದಿಲ್ಲ ಅವನು. ಅದು ನಮಗೆ ಆ ಒಂದು NREG ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ದೀವಿ. ಅವನು ಸಣ್ಣ ರೈತನಾಗಿದ್ದರೆ, ಅವನು ಕೃಷಿ ಕಾರ್ಮಿಕನಾಗಿದ್ದರೆ ಅವನಿಗೆ ಆ 1 ಎಕರೆ ಭೂಮಿಗೆ ಸುಮಾರು 90,000 ರೂಪಾಯಿದ ಸಹಾಯಧನ ಆ NREG ಅವನು ಕೆಲಸ ಮಾಡಬೇಕು, ಮಾಡಿಕೊಳ್ಬೇಕು. ಯಾಕಂದರೆ ಅಲ್ಲಿ ಒಂದು ಅಡಿಕೆ ತೋಟ ನಿರ್ಮಾಣಕ್ಕೆ ಏನಂತ ಬರ್ತಾ ಅಂದರೆ ಅವನು ಮೊದಲು ಗುಂಡಿಗಳನ್ನು ತಗೊಳ್ಬೇಕಾಗತ್ತೆ, ಆಮೇಲೆ ಸಸಿಗಳನ್ನು ಖರೀದಿ ಮಾಡಬೇಕಾಗತ್ತೆ, ಅನಂತರ ನೆಡಬೇಕಾಗತ್ತೆ. ಇದು ಈ ಪ್ರೋಸೆಸ್ನಲ್ಲಿ ಗುಂಡಿಗಳಿಗೆ ಅದು ಲೇಬರ್ ಓರಿಯೆಂಟೆಡ್ ಕೆಲಸ ಆಗುತ್ತೆ. ಗುಂಡಿ ತೆಗೆದು ತಂದೆ ಜಾಬ್ ಕಾರ್ಡ್ ಇದ್ರೆ ಅವನಿಗೆ ನಾವು NMR ತೆಗೆದುಕೊಡ್ತೀವಿ. ಆ ಅವನು NMR ತಾನೇ ಆ ಗುಂಡಿಗಳನ್ನು ತಗೊಂಡಿದ್ರೆ ಅದು ತನಗೆ ಏನು NMR ಅಮೌಂಟ್ ಏನು ಬರಬೇಕು ಅವನ ಅಕೌಂಟ್ಗೆ ಹೋಗುತ್ತೆ. ಇಲ್ಲಾಂದ್ರೆ ತಮ್ಮ ಅಕ್ಕಪಕ್ಕದ ಜನಗಳನ್ನು ಸೇರಿಸಿಕೊಂಡು NMR ತಗೊಂಡ್ರೆ ಅವರಿಗೂ ಆ ಅಮೌಂಟ್ ಹೋಗುತ್ತೆ, ತಾನೂ ಸೇರಿಕೊಳ್ಬಹುದು ಆ ಒಂದು ಗುಂಡಿಗೆ. ತದನಂತರ ಅದಕ್ಕೆ ನಮ್ಮ ಏನು ಮೆಟೀರಿಯಲ್ಸ್ ಅಮೌಂಟ್ ಅಂತ ಇರುತ್ತೆ, ಆ ನರ್ಸರಿ ಏನು ಇದನ್ನ ಪ್ಲಾಂಟ್ ಖರೀದಿ ಮಾಡೋಕ್ಕೆ ಅವಕಾಶ ಇರುತ್ತೆ, ಅದನ್ನು ಖರೀದಿ ಮಾಡಿಕೊಂಡ್ರೆ ಅದರ ಅಮೌಂಟ್ ಅನ್ನು ನಾವು ಮೆಟೀರಿಯಲ್ಸ್ ಚಾರ್ಜ್ ಅಂತ ನಾವು ಅವರಿಗೆ ರೈತನಿಗೆ ಕೊಡ್ತೀವಿ. ಹೀಗೆ 1 ಎಕರೆಗೆ 90,000 ನಾವು ಅನುದಾನವನ್ನು NREGಯಲ್ಲಿ ಒಬ್ಬ ರೈತನಿಗೆ ಕೊಡ್ತೀವಿ. ಇದು ಇಲ್ಲಿವರೆಗೂ ಒಬ್ಬ ಮನುಷ್ಯನಿಗೆ 1 ಕುಟುಂಬಕ್ಕೆ 1.5 ಲಕ್ಷ ಲಿಮಿಟೇಷನ್ ಇತ್ತು. ಈಗ ಅದು ಈ ವರ್ಷದಿಂದ ರಿವೈಸ್ ಆಗಿ 2.5 ಲಕ್ಷ ಒಬ್ಬ ಕುಟುಂಬಕ್ಕೆ ಅವನ ಲೈಫ್ ಟೈಮ್ 2.5 ಲಕ್ಷದಷ್ಟು NREGಯಲ್ಲಿ ವೈಯಕ್ತಿಕ ಒಂದು ಫಲಾನುಭವಿಯ ಒಂದು ಇದನ್ನು ಪಡ್ಕೊಳ್ಬಹುದು. NREGಯಲ್ಲಿ ಸೌಲತ್ತನ್ನು ಇದೆ. ಅದೇ ರೀತಿ ಅವನು ಈ ಕೊಟ್ಟಿಗೆ ನಿರ್ಮಾಣ ಇರ್ಬೋದು, ಕುರಿ ದೊಡ್ಡಿ ನಿರ್ಮಾಣ ಇರ್ಬೋದು, ಅವನ ರೀಚಾರ್ಜ್ ಬೋರ್ಗಳು ಒಂದು ಬೋರ್ವೆಲ್ನ ಮಾಡ್ಕೊಳ್ಬಹುದು. ಈ ರೀತಿ ಎಲ್ಲ ವೈಯಕ್ತಿಕ ಅವನಿಗೇನೇನು ಬೇಕೋ ಇವನ್ನ ಬಾಳೆ ತೋಟಕ್ಕೂ ಮಾಡ್ಕೊಬಹುದು, ಇದಕ್ಕೆ ಮಾವಿನ ತೋಟಕ್ಕೂ ಮಾಡ್ಕೋಬಹುದು, ಸೇಬು ಹಣ್ಣಿಗೆ ಮಾಡ್ಕೋಬಹುದು, ಸಪೋಟಾಗ ಮಾಡ್ಕೋಬಹುದು, ಪಪ್ಪಾಯಿಗೂ ಮಾಡ್ಕೋಬಹುದು. ಈ ರೀತಿ ಎಲ್ಲಾ ತರದ ಬೆಳೆಗಳನ್ನ ಮಾಡ್ಕೊಳ್ಳಕ್ಕೆ ಬೇರೆ ಬೇರೆ ಬೆಳೆಗೆ ಒಂದು ಬೇರೆ ಬೇರೆ ನಿಗದಿಯನ್ನು ಗುರಿಪಡಿಸಿದ್ದಾರೆ. ಅದೇ ರೀತಿ ಅವನು ಆ ಸವಲತ್ತನ್ನು ಪಡ್ಕೊಳ್ಬಹುದು ವೈಯಕ್ತಿಕವಾಗಿ. ಈಗ ಒಂದು ಮನೆ ಅಂತ ಇಟ್ಕೊಂಬೋಣ. ಒಂದು ಹಳ್ಳಿನಲ್ಲಿ ಮಗ ದುಡಿತಾ ಇರ್ತಾನೆ, ತುಂಬಾ ಒಳ್ಳೆ ಉದ್ಯೋಗದಲ್ಲಿರ್ತಾನೆ, ಬೇರೆ ಊರಲ್ಲಿ ಇರ್ತಾನೆ, ಅವರಿಗೆ ಆದಾಯನೂ ತುಂಬಾ ಚೆನ್ನಾಗಿರುತ್ತೆ. ಅಪ್ಪ ಹಳ್ಳಿನಲ್ಲಿ 1 ಎಕರೆ 1.5 ಎಕರೆ ತೋಟ ಮಾಡ್ಕೊಂಡಿರ್ತಾನೆ. ಇನ್ನೊಬ್ಬ ಪಕ್ಕದಲ್ಲಿರ್ತಾನೆ, ಯಾವ ಒಂದು ಸೋರ್ಸು ಇರೋದಿಲ್ಲ, ಅವನ ಪಾಡಿಗೆ ಅವನು ಜೀವನ ಮಾಡ್ಕೊಂಡು ಅವನು ಇರ್ತಾನೆ. ಇಬ್ರು ಒಟ್ಟಿಗೆ ಅರ್ಜಿಯನ್ನ ಹಾಕ್ತಾರೆ. ಅದರಲ್ಲಿ ಒಬ್ಬ ತನ್ನ ಆದಾಯದ ಮೂಲನ ಮುಚ್ಚಿಟ್ಟಿರ್ತಾನೆ, ಮಗ ಸಹಾಯ ಮಾಡ್ತಕ್ಕಂಥದ್ದು ಈ ಥರದ್ದು ಯಾವುದು, ಅವನ ದುಡಿಮೆ ಅವನಿಗೆ, ನನ್ನ ದುಡಿಮೆ ನಮಗೆ ಅನ್ನೋದು ಈಗಿನ ಕಾಲದ ಒಂದು ರೀತಿಯಲ್ಲಿ ಮಾತಾಡ್ತಾ ಇರ್ತಾನೆ, ಬಲಾಢ್ಯನಾಗಿರ್ತಾನೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಆಯ್ಕೆನಲ್ಲಿ ಏನಾರ ತೊಂದರೆಗಳಾಗತ್ತ? ಸರ್ವಸಾಮಾನ್ಯ ಇವು ತಪ್ಪುಗಳು ಆಗ್ತವೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿ ಅವನು ಡಿಕ್ಲರೇಷನ್ ಕೊಡ್ತಾನೆ, ನಾನು BPL ಕಾರ್ಡು, ಅವನ ಆದಾಯವನ್ನು ನಾವು ಇದೇ ಇಟ್ಟುಕೊಂಡು ನಾವು ಸ್ಟ್ಯಾಂಡರ್ಡ್ ಇಟ್ಟುಕೊಂಡು ಅವನಿಗೆ ಅವನು BPL ಕಾರ್ಡು ಮತ್ತು ಕೃಷಿ ಕಾರ್ಮಿಕ ಮತ್ತು ಸಣ್ಣ ಹಿಡುವಳಿದಾರರು ಆಗಿರಬೇಕು. BPL ಕಾರ್ಡು ವಿತ್ ಸಣ್ಣ ಹಿಡುವಳಿದಾರರು ಆಗಬೇಕು ಅಂತಿದೆ. ಅವನ ಹತ್ರ ಆ ಸರ್ಟಿಫಿಕೇಟ್ ಇತ್ತಂದರೆ ನಾವು ಅವನು ಅರ್ಹನಾಗ್ತಾನೆ. ಒಂದು ನಂತರ ಅವನಿಗಿಂತ ತೀರಾ ಅತಿ ಬಡವ ಆದಾನೆ ಅಂದಮೇಲೆ ಅದನ್ನು ಆಯ್ಕೆ ಮಾಡೋದ ಕರ್ತವ್ಯ ನಮ್ಮ ಒಂದು ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯ ಒಂದು ಮತ್ತು PDO ಅವರ ಕರ್ತವ್ಯ ಆಗುತ್ತೆ. ಅಂದರೆ ಎಲ್ಲ ಒಂದು ಕಡೆ ಆಗುತ್ತೆ, ಬಲಾಢ್ಯರೇ ಇದನ್ನು ಪಡ್ಕೊಳ್ಳೋದು ಒಂದು 20% ಆಗ್ತಾ ಇದೆ. ಅದು ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಸ್ಥಳೀಯ ಸರ್ಕಾರ ಏನು ತೀರ್ಮಾನ ತಗೊಳುತ್ತಲ್ಲ ಆ ತೀರ್ಮಾನವೇ ಅಂತಿಮ. ಸ್ಥಳೀಯ ಸರ್ಕಾರ ಏನು ಗ್ರಾಮ ಪಂಚಾಯಿತಿ ತೀರ್ಮಾನ ಇದೆ, ಅಂತಿಮ ತೀರ್ಮಾನ ಇರುತ್ತೆ ಸ್ಥಳೀಯ ಸರ್ಕಾರ. ಅದರಲ್ಲಿ ನ್ಯೂನತೆಗಳಾಗಿ ಕಂಪ್ಲೇಂಟ್ ಆದಾಗ ಏನಾದ್ರು ಯಾರೋ ಈ ರೀತಿ ಅನರ್ಹನಿಗೆ ಕೊಟ್ಟೇನಂತ ಕಂಪ್ಲೇಂಟ್ ಏನಾದ್ರು ವಿತ್ ಡಾಕ್ಯುಮೆಂಟ್ಸ್ ಆದರೆ ಅದನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ವಜಾಗೊಳಿಸೋ ಕ್ರಮ. ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ನೀವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ, ಈ BPL ಕಾರ್ಡ್ ಬಗ್ಗೆ ಬಹಳ ತೀವ್ರತರವಾಗಿ ಚರ್ಚೆಗಳು ನಡೀತಾ ಇದೆ. ಅಂದರೆ ಬಲಾಢ್ಯರು ಎಲ್ಲ ಅವಕಾಶ ಇದ್ದಂಥವರು ಅದನ್ನು ಪಡ್ಕೊಳ್ತಾ ಇದ್ದಾರೆ ಅಂಥೇಳಿ. ಇಂಥ ಸಂದರ್ಭದಲ್ಲಿ ಈ ಹಳ್ಳಿನಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವರು ಹೇಗೆ ಒಂದು ಕಾರ್ಯನಿರ್ವಹಿಸಬೇಕಾಗತ್ತೆ? ಒಂದು ಕಾರ್ಯನಿರ್ವಹಿಸಿದ್ದೇ ಆದರೆ ಅಲ್ಲಿಯ ಸ್ಥಳೀಯರ ಒಂದು ವಿರೋಧ ಕಟ್ಕೊಳ್ಳೋವಂಥ ಮನೋಸ್ಥಿತಿಯೋ ಅಥವಾ ಪರಿಸ್ಥಿತಿ ಬರುತ್ತಲ್ಲ, ಇದನ್ನು ಹೇಗೆ ನಿಭಾಯಿಸಬೇಕಾಗತ್ತೆ? ಅಲ್ಲ, ಇದು ಗ್ರಾಮ ಪಂಚಾಯಿತಿಯ PDO ಮತ್ತು ಆಡಳಿತ ಮಂಡಳಿಗೆ ಬಿಟ್ಟ ವಿಚಾರ. ಯಾಕಂದರೆ ಅವರು ಮಾಡಬೇಕಾಗುತ್ತೆ. ಸ್ಥಳೀಯರ ಒಂದು ಅಲ್ಲಿಯ ಬಲಿಷ್ಠರಿರ್ಬೋದು ಅಥವಾ ಒಂದು ಉದಾಹರಣೆಗೆ ಒಂದು ಮನೆ ಆಯ್ಕೆ ಅಂತ ಇರುತ್ತೆ, ನಾವು ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಬೇಕು ಅದನ್ನು. ಇಡೀ ಗ್ರಾಮ ಸಭೆಯಲ್ಲಿ ಆ ಗ್ರಾಮ ವ್ಯಾಪ್ತಿಯ ಒಂದನೇ 10 ಭಾಗ ಆ ಗ್ರಾಮ ಸಭೆಯಲ್ಲಿ ಹಾಜರಿರಬೇಕು ಸದಸ್ಯರು. ಗ್ರಾಮ ಪಂಚಾಯ ಏನು ಗ್ರಾಮ ಸಭೆಯ ಕ್ರೈಟೀರಿಯಾ ಅಂತಂದರೆ ಅಲ್ಲಿ 100 ಪಾಪ್ಯುಲೇಷನ್ ಇತ್ತಂದರೆ ಮಿನಿಮಮ್ 10 ಆ ಗ್ರಾಮಸಭೆಗೆ ಆಗಬೇಕು. ಅಲ್ಲಿ 1000 ಪಾಪ್ಯುಲೇಷನ್ ಅಂದರೆ ಮಿನಿಮಮ್ 100 ಆ ಗ್ರಾಮಸಭೆಯಲ್ಲಿ ಆಯ್ಕೆಯಾಗಿ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ವೈಯಕ್ತಿಕ ಫಲಾನುಭವಿಯನ್ನು ಆಯ್ಕೆ ಮಾಡಬೇಕಾದ್ರೆ ಆ ಗ್ರಾಮಸಭೆ ಮೂಲಕನೇ ಪ್ರತಿಯೊಂದು ಕಾರ್ಯಕ್ರಮಗಳಾಗುತ್ತೆ. ಗ್ರಾಮಸಭೆ ಮೂಲಕ ಆಯ್ಕೆ ಮಾಡಿ ಅಲ್ಲಿ ನಮ್ಮ GPGP ಅಂತ ಆಗುತ್ತೆ, ಗ್ರಾಮ ಡೆವಲಪ್ಮೆಂಟ್ ಆಗಿದೆ, ಆ ಒಂದು ಅಲ್ಲಿ ಎಂಟ್ರಿ ಮಾಡಿಸಿದ್ರು. ಅಲ್ಲಿ ಅವರ ಅನುಮೋದನೆ ಪಡ್ಕೊಂಡ ಮೇಲೆ ನಾವು ಅದನ್ನು ಆನ್ಲೈನ್ಗೆ ಎಂಟ್ರಿ ಮಾಡ್ತಾ ಇದ್ದೀವಿ. ಅವಾಗ ಸಾಮಾನ್ಯವಾಗಿ ಬರುತ್ತೆ ಪಲಾಡರು, ಕೆಲವು ಇವ್ರನ್ನ ಎತ್ಕೊಂಡು ಹೇಳ್ತಿರ್ತಾರೆ, ಕೆಲವರು ರಿಯಲಿ ಜಿನೇನ್ ವ್ಯಕ್ತಿಗಳು ಅವರು ಮುಂದೆ ಬರೋಕ್ಕೆ ಸಾಧ್ಯನೇ ಇರೋದಿಲ್ಲ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ಇರ್ಬೋದು ಮತ್ತು ನಮ್ಮ PDO ಅವರು ಅವ್ರನ್ನ ಐಡೆಂಟಿಫೈ ಮಾಡಿ ಆಯ್ಕೆ ಮಾಡೋ ಕರ್ತವ್ಯ ಹೊಣೆಗಾರಿಕೆ ಅವ್ರ ಮೇಲೆ ಇರುತ್ತೆ. ನೀವು ಆಸ್ತಿ ಮಾಡೋದು ಅನ್ನೋ ಒಂದು ಪದ ಹೇಳಿದ್ರಿ, ಅಂದ್ರೆ ಸರ್ಕಾರ ಹೊಸ ಆಸ್ತಿ ಸೃಜನೆ ಮಾಡೋದು, ಹೊಸ ಆಸ್ತಿ ಯಾವುದೇ NREG ಕಾರ್ಯಕ್ರಮದಲ್ಲಿ ಆಸ್ತಿ ಸೃಜನೆ ಆಗಬೇಕು, ಪರ್ಮನೆಂಟ್ ಆಸ್ತಿ ಸೃಜನೆ ಆಗಬೇಕು. ಯಾವುದೇ ಕಾರಣಕ್ಕೆ ಈಗ ಉದಾಹರಣೆಗೆ ನೀವು ನೀರು ಇದು ಕ್ಲೀನಿಂಗ್ ಮಾಡೋಕ್ಕೆ ಅದರಲ್ಲಿ ಪ್ರಾವಿಜನ್ ಇರಲಿಲ್ಲ, ಕ್ಲೀನಿಂಗ್ ಅಲ್ಲಿ ಆಸ್ತಿ ಸೃಜನೆ ಆಗೋದಿಲ್ಲ, ಕ್ಲೀನ್ ಆಗುತ್ತೆ ಮತ್ತೆ ಇದಾಗುತ್ತೆ. ಪರ್ಮನೆಂಟ್ ಆಸ್ತಿ ಸೃಜನೆ ಆಗಬೇಕು ಅಂತ ಕಾರ್ಯಕ್ರಮಗಳನ್ನು ರೋಡ್ ಇರ್ಬೋದು, ಈಗ ನಮ್ಮ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಇರ್ಬೋದು, ಅಥವಾ ನಮ್ಮ ಈಗೇನು ನಾವು ಕೊಟ್ಟಿಗೆ ನಿರ್ಮಾಣ ಇರ್ಬೋದು, ಆ ರೀತಿ ಪರ್ಮನೆಂಟ್ ಆಸ್ತಿ ಸೃಜನೆಗೆ ಇವರು ಒತ್ತು ಕೊಟ್ಟಿರೋದು. ಪರ್ಮನೆಂಟ್ ಆಸ್ತಿಗೆ ಒತ್ತು ಕೊಟ್ಟಿರೋದು ಒಳ್ಳೇದು, ಒಪ್ಕೊಂಬಂತೆ. ನಾವು ಸಾಮಾನ್ಯವಾಗಿ ಹಳ್ಳಿ ಕಡೆ ಹೋಗ್ತಾ ಇರಬೇಕಾದ್ರೆ ಸಮುದಾಯ ಭವನಗಳು ಕಟ್ಟಿರೋದನ್ನು ನೋಡ್ತೇವೆ. ಈ ಸಮುದಾಯ ಭವನಗಳು ಕಟ್ಟೋ ಹಂತದಲ್ಲಿ ಇನಾಗ್ಯುರೇಟ್ ಆಗುತ್ತೆ, ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದು ಅದನ್ನು ಶಂಕುಸ್ಥಾಪನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಒಪ್ಕೊಂಬಂತೆ. ತದನಂತರದ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಬಿಲ್ಡಿಂಗು ಪೇಂಟ್ ಕಳ್ಕೊಂಡಿರುತ್ತೆ, ಅಲ್ಲೇ ಯಾರೋ ಹಳ್ಳಿನಲ್ಲಿ ಬಂದು ಅತ್ಯಂತ ಗಲೀಜುಗಳನ್ನು ಮಾಡಿರ್ತಾರೆ, ಮತ್ತು ಸಮಾಜ ಬಾಹಿರ ಚಟುವಟಿಕೆಗಳಿಗೆ ಉಪಯೋಗ ಆಗೋದನ್ನು ನಾವು ಕಾಣ್ತಾ ಇರ್ತೇವೆ, ಇದು ವಾಸ್ತವ. ಇಂಥ ಸಂದರ್ಭದಲ್ಲಿ ಇವುಗಳ ಒಂದು ಆಸ್ತಿ ಅನ್ನೋ ಪದನೇ ಹೇಳೋದಾದರೆ ಇದನ್ನು ಸುಸ್ಥಿತಿನಲ್ಲಿ ಇಡೋದಕ್ಕೆ ತಾಲೂಕು ಪಂಚಾಯಿತಿ ಆಗಿರ್ಬೋದು ಅಥವಾ ಗ್ರಾಮ ಮಟ್ಟದಲ್ಲಿ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಾಗಿರ್ಬೋದು ಹೇಗೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ. ಸಮುದಾಯ ಭವನ ನಮ್ಮ NREGಯಲ್ಲಿ ನಾವು ಹೆಚ್ಚಿಗೆ ತಗೊಂಡು ನಾವು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ತಗೊಳ್ತೀವಿ. ಸ್ತ್ರೀಶಕ್ತಿ ಸಂಘಗಳು ಏನು ಸಂಜೀವಿನಿ ಒಕ್ಕೂಟಗಳಿಗೆ ಅವಶ್ಯವಿರುವ ಅವರ ಆಡಳಿತಕ್ಕೆ ಅಂತವು ತಗೊಳ್ತೀವಿ. ಮತ್ತು ರೈತರಿಗೆ ಅನುಕೂಲವಾಗುವ ಒಂದು ಗೋಡ ನಿರ್ಮಾಣ ಅಂಥವು ನಾವು ತಗೋತೀವಿ. ಸಮುದಾಯದ ಕೇಂದ್ರಗಳನ್ನು ನಾವು ಹೆಚ್ಚಿಗೆ ನಮ್ಮ ಎನ್ ಆರ್ ಇ ಜಿ ತಗೊಳ್ಳಲ್ಲ. ಬೇರೆ ಸರ್ಕಾರದ ಸ್ಕೀಮಲ್ಲಿ ಸಮುದಾಯ ಯಾವುದೇ ಒಂದು ಸಂಘಟನೆ ಇರ್ಬೋದು, ಒಂದು ಸಮುದಾಯಕ್ಕಿರ್ಬೋದು, ಆ ಇದರಲ್ಲಿ ತಗೊಂಡು ಅಲ್ಲಿ ಒಂದು ಸಮುದಾಯವಿರುತ್ತೆ, ಅವರಿಗೂ ವಹಿಸ್ಕೊಡ್ತೀವಿ ನಾವು. ಅದು ಸಮುದಾಯದ ಯಾವುದು ಸಮುದಾಯದ ಹೆಸರಿಗೆ ಆ ಭೂಮಿ ಇರಬೇಕಾಗುತ್ತೆ. ಸಮುದಾಯ ಭವನ ನಿರ್ಮಾಣಕ್ಕೆ ಸಮುದಾಯದ ಹೆಸರಿಗೆ ಭೂಮಿ ಇರುತ್ತೆ. ಅದಕ್ಕೆ ಅವರದೇ ಆದ ಒಂದು ಸಮುದಾಯದ ವ್ಯವಸ್ಥೆ, ಒಂದು ಟ್ರಸ್ಟು ಅಥವಾ ಒಂದು ಯಾವುದೋ ಮಾಡಿಕೊಡ್ತಾರೆ ಅವರು. ನಾವು ಈ ಸರ್ಕಾರದಿಂದ ಕಟ್ಟಿ ಆದಮೇಲೆ ಅವರು ಮೇಂಟೈನ್ ಮಾಡ್ಕೊಳ್ಳೋದು ಅಥವಾ ಅದನ್ನು ನಿರ್ವಹಣೆ ಮಾಡೋದು ಕರ್ತವ್ಯ ಆ ಸಮುದಾಯದ್ದು. ಏನು ಸೊಸೈಟಿ ಯಾವ ಸೊಸೈಟಿಗೆ ನಾವು ಕಟ್ಟಿಕೊಡ್ತೇವೋ ಅದನ್ನು ನಿರ್ವಹಣೆ ಮಾಡೋ ಒಂದು ಕರ್ತವ್ಯ ಅವ್ರದ್ದು ಇರ್ತದೆ. ಅದನ್ನು ಮಾಡ್ಕೊಳ್ಬೇಕಾಗುತ್ತೆ. ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕಾಗುತ್ತೆ. ಬಹಳ ಚೆನ್ನಾಗಿ ಉದಾಹರಣೆಗಳು ಕೊಟ್ಟು ಹೇಳ್ತಾ ಇದ್ದೀರಿ. ಈಗ ಕೆಲವೊಂದು ರೈತರಿಗೆ ಒಂದು ಭಾವನೆ ಇರುತ್ತೆ, ನಮ್ಮ ಸುತ್ತಲೂ ಕಾಡುಗಳೆಲ್ಲ ತುಂಬ ಇತ್ತು, ಕಾಡುಗಳು ನಾಶ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಗೇನಾರ ಸಹಕಾರ ಕೊಟ್ಟರೆ ಒಂದು ಸಹಜವಾದ ಕಾಡನ್ನು ಬೆಳೆಸ್ಬೋದು, ನಮ್ಮ ಮನೆ ಮುಂದೆ ಮರಗಳನ್ನು ಹಾಕ್ಕೋಬಹುದು ಅನ್ನೋ ಒಂದು ಕಲ್ಪನೆ ಕೆಲವು ಹಿರಿಯರಿಗೂ ಇದೆ. ಹೇಳ್ತಾ ಇರ್ತಾರೆ ಹಿಂದಿನ ಕಾಲದಲ್ಲಿ ಎಂತೆಂಥ ಕಾಡಿತ್ತು, ಮನೆ ಮುಂದೆ ಎಲ್ಲ ಆಲದ ಮರ ಇತ್ತು, ಗಿಣಿಗಳು ಬರ್ತಾ ಇದ್ವು, ಹಣ್ಣುಗಳನ್ನೆಲ್ಲ ತಿಂತಾ ಇದ್ವು ಅಂಥೇಳಿ. ಎಲ್ಲ ಮರಗಳು ಕಾಣೆ ಆಗ್ತಾ ಇದ್ದಾವೆ. ಒಂದು ಕಡೆ ಅಭಿವೃದ್ಧಿ ಯೋಚನೆ ಮಾಡ್ತಾ ಮಾಡ್ತಾ ನಾವು ಉತ್ತಮವಾದ ಮರಗಳನ್ನು ಕಡಿಯೋದನ್ನು ನೋಡ್ತಾ ಇರ್ತೀವಿ. ಈ ನಿಟ್ಟಿನಲ್ಲಿ ಒಂದು ಸಹಜತೆಯನ್ನು ಕಾಪಾಡೋದಕ್ಕೆ ತಾಲೂಕು ಪಂಚಾಯಿತಿ ಯಾವ ರೀತಿ ಶ್ರಮಿಸುತ್ತೆ? ಈ ಹಸಿರೀಕರಣ ಅಂತಂದು ನಮ್ಮ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿಯಲ್ಲಿ 20% ಹಸಿರೀಕರಣಕ್ಕೆ ಮಾಡಬೇಕು, ಅಫಾರೆಸ್ಟ್ರೇಷನ್ ಕಾಡು ಬೆಳೆಯೋಕ್ಕೆ ನೀವು ಸಹಕರಿಸಬೇಕಂತಂದು ನಮ್ಮ, ಮತ್ತು ಆ ಕಾಡಿನಲ್ಲಿ ಯಾವಾಗಲೂ ನೀರು ಇಂಗುಬೇಕಂತಂದು ನಾವು ಗುಂಡಿಗಳನ್ನು ಅದು ಸರ್ವೆ ನಂಬರ್ ಜಾಗದೇ ಇರ್ಬೋದು ಅಥವಾ ಫಾರೆಸ್ಟ್ ಇಲಾಖೆ ಇರ್ಬೋದು, ನಾವು ಅಲ್ಲಿ ಇಂಗು ಗುಂಡಿ ನಿರ್ಮಾಣ ಅಂತಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಎನ್ ಆರ್ ಇ ಜಿಯಲ್ಲಿ ಅಳವಡಿಸ್ತೀವಿ. 20% ಏನು ಹಸಿರೀಕರಣಕ್ಕಂತಾನೆ ನಾವು ಮೀಸಲಿಡಿಸ್ತೇವೆ ಇದರಲ್ಲಿ. ಆ ಕಾರ್ಯಕ್ರಮದಲ್ಲಿ ನಾವು ಇವನ್ನು ನಾವು ಸೋಷಿಯಲ್ ಫಾರೆಸ್ಟ್ರಿ ಮೂಲಕ ಗಿಡ ನೆಡುವ ಕಾರ್ಯಕ್ರಮಕ್ಕೆ ನರ್ಸರಿ ಬೆಳೆಸೋದ್ರಿಂದ ಹಿಡಿದು ಆ ಸಾಲು ಮರಗಳನ್ನು ಗಿಡಗಳನ್ನು ಹಾಕೋದಿರ್ಬೋದು, ಆಮೇಲೆ ಎಲ್ಲೆಲ್ಲಿ ಪ್ಲಾಂಟೇಷನ್ ಅವಶ್ಯಕತೆ ಇದೆ ಅವರು ಐಡೆಂಟಿಫೈ ಮಾಡಿದರೆ ಅಲ್ಲಿ ನಾವು ನಡುತೋಪುಗಳ ನಿರ್ಮಾಣಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಎನ್ ಆರ್ ಇ ಜಿಗೆ ಇದರಲ್ಲಿ ನಾವು ಅಂದ್ಕೊಂಡಿದ್ದೀವಿ. ಈಗ ಹೈವೇಗೆ ಬರೋಣಂತೆ. ಹೈವೇನಲ್ಲಿ ಆ ಕಡೆ ಒಂದು ರಸ್ತೆ, ಈ ಕಡೆ ಒಂದು ರಸ್ತೆ ಇರುತ್ತೆ, ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಟಿರ್ತಾರೆ. ಅಲ್ಲಿ ಗಿಡಗಳನ್ನು ಬೆಳೆಸೋದ್ರಿಂದ ಎದುರುಗಡೆ ಬರ್ತಕ್ಕಂತಹ ವಾಹನಗಳು ರಾತ್ರಿ ಹೊತ್ತಿನಲ್ಲಿ ಆ ಬೆಳಕಿನ ಹೊಡೆತದಿಂದ ತಪ್ಪಿಸ್ಕೋಬಹುದು ಅನ್ನೋದು ಒಂದು ಕಾರಣ. ಆದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಆ ಒಂದು ಪ್ರಜ್ಞೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಇರುತ್ತೆ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಗರಗಳಲ್ಲಿ ಇದನ್ನು ಎಲ್ಲಿ ಪ್ರೈವೇಟ್ನವ್ರು ತಗೊಂಡಿರ್ತಾರೆ ಅಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಸರ್ಕಾರದ ವತಿಯಿಂದ ನಡೆಯುವಂಥ ಕಾರ್ಯಕ್ರಮಗಳು ಗಿಡ ಒಣಗೋಗೋದಿರ್ಬೋದು ಅಥವಾ ಹಾಳಾಗೋದಿರ್ಬೋದು, ಅದರ ಮೇಂಟೆನೆನ್ಸ್ ಇಲ್ದಲೆ ಬಡವಾಗ್ತಾ ಇರೋದನ್ನು ಕಾಣ್ತೀವಿ. ಇದು ನಮ್ಮ ಏನು ಹೈವೇ ಅಥಾರಿಟಿ ಅವರು ಸ್ಟಾರ್ಟಿಂಗ್ ಅವರು ಅದನ್ನು ಪ್ಲಾನಿಂಗ್ ಮಾಡಿರ್ತಾರೆ. ತದನಂತರ ನಮ್ಮಲ್ಲಿ ಏನಾಗಿದೆ ಅಂದರೆ ಸಾಮಾಜಿಕ ಅರಣ್ಯ ವಿಭಾಗ ಅಂತ ಇದೆ, ಅವರು ಅವರದೇ ಆದ ಒಂದು ಗೈಡ್ಲೈನ್ಸ್ ಪ್ರಕಾರ ಎಲ್ಲೆಲ್ಲಿ ರೋಡುಗಳಿರ್ತವೆ ಅವರು ಪ್ರತಿ ವರ್ಷ ಇಷ್ಟು ಕಿಲೋಮೀಟರ್ ನೀವು ಸಾಲು ಮರ ನೆಡಬೇಕಂತ ಅವರಿಗೆ ಟಾರ್ಗೆಟ್ ಕೊಡ್ತದೆ. ಆ ಟಾರ್ಗೆಟ್ ಪ್ರಕಾರ ಅವರು ಕ್ರಿಯಾಯೋಜನೆ ಮಾಡಿಕೊಡ್ತಾರೆ, ಆ ರೀತಿ ನರ್ಸರಿ ಗಿಡಗಳನ್ನು ಬೆಳೆಸೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ, ಮತ್ತು ಅದನ್ನು ಏನು ಜೂನ್ ಜುಲೈ ಸಂದರ್ಭದಲ್ಲಿ ಅವುಗಳನ್ನು ನೆಡುವ ಒಂದು ಕಾರ್ಯಕ್ರಮವನ್ನು ಅಂಟ್ಕೊಡ್ತಾರೆ. ಅವರು ಇದರ ಜೊತೆಗೆ ಅದನ್ನು 3 ವರ್ಷದಿಂದ ಮೇಂಟೈನ್ ಮಾಡಿಕೊಳ್ಳುತ್ತೆ, ನೀರು ಇರ್ಬೋದು ಅಥವಾ ಅದನ್ನು ವ್ಯವಸಾಯ ಮಾಡೋದು ಗಿಡವನ್ನು ಕೆಳಗೊಂಡು ಸುತ್ತಲೂ ವ್ಯವಸಾಯ ಮಾಡುವಂಥ ಇರ್ಬೋದು. ಆ ಕಾರ್ಯಕ್ರಮವನ್ನು ಇತ್ತೀಚೆಗೆ ಮಾಡಿಕೊಳ್ತಾ ಇದ್ದಾರೆ, ವ್ಯವಸಾಯದಿಂದ ಹಿಡಿದು ನೀರು ಹಾಕೋ ಒಂದು ಕೆರೆಯಿಂದ ಮೇಂಟೆನೆನ್ಸ್ ಅಂತ ಮಾಡ್ಕೊಳ್ತಾ ಇದ್ದಾರೆ. ಈಗ ಅದನ್ನು ಒಂದು 100 ಗಿಡ ನೆಟ್ಟರೆ ಒಂದು 20-30% ಓದೇ ಹೋಗುತ್ತೆ, ಅದಕ್ಕೆ ಏನು ಮಾಡೋಕ್ಕಲ್ಲ. ಇನ್ನು 70% ಸಂರಕ್ಷಣೆಗೆ ಏನು ಪ್ರಯೋಜನ ಮಾಡ್ಕೋಬೇಕು ಅವರು ಅದನ್ನೆಲ್ಲ ಮಾಡಿಕೊಂಡಿರ್ತಾರೆ. ಏನು ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ ಮೇಂಟೆನೆನ್ಸ್ ಅಂತ ಅದನ್ನು ಮಾಡ್ತಾ ಇದ್ದಾರೆ. ಬೇಸಿಗೆ ಕಾಲದಲ್ಲಿ ನೀರು ಹಾಕೋ ಟ್ಯಾಂಕರ್ ಮೂಲಕ ನೀರು ಹಾಕೋ ಒಂದು ವ್ಯವಸ್ಥೆಯನ್ನು ಅವರು ಇದ್ರ ಮೇಂಟೆನೆನ್ಸ್ ಇಟ್ಕೊಂಡ್ರೆ ಅದನ್ನು ಹಾಕಕ್ಕೆ ಅವಕಾಶ ಇರುತ್ತೆ. ಹಿಂದೆ ದೇವರ ಕಾನು ದೇವರ ಬನ ಅನ್ನೋದನ್ನೆಲ್ಲ ನಾವು ಕೇಳಿದ್ವಿ. ಇತ್ತೀಚೆಗೆ ಯಾವ ಕಾನುಗಳು ಜನ ನುಗ್ತಾ ಇಲ್ವೋ ಅಥವಾ ಕಾನುಗಳೇ ಮರೆ ಆಗ್ತಾ ಇದ್ದಾವೋ ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ಇರ್ತಾವೆ, ಇಲ್ಲ ಅಂತ ನಾನು ಹೇಳಿದೆ. ಇದಕ್ಕೆ ಒತ್ತು ಕೊಟ್ಟು ಏನಾರ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಮಾಹಿತಿ ನಮ್ಮ ಶಿವಮೊಗ್ಗ ವ್ಯಾಪ್ತಿಯಲ್ಲಿ, ಶಿವಮೊಗ್ಗ ತಾಲೂಕಿನ ವ್ಯಾಪ್ತಿಯಲ್ಲಿ ಯಾವುದೂ ದೇವರ ಕಾಡು ಅಂತ ನನಗೆ ಕಂಡು ಬಂದಿಲ್ಲ. ಇದು ಸಾಗರ ಮತ್ತು ನನಗೆ ಗೊತ್ತಿನಂಗೆ ಶಿಗ ತೀರ್ಥಹಳ್ಳಿ ಕಡೆಗೆ ದೇವರ ಕಾಡು ಅಂತ ನಾನು ನೋಡಿದ್ದೀನಿ. ಯಾಕಂದರೆ ಸಾಗರದಲ್ಲಿ ನಾನು ಸರ್ವಿಸ್ ಮಾಡಿದ್ದೆ. ಅಲ್ಲಿ ಆ ಕಡೆ ಹಿರೇಬೆಲಗುಂಜಿ ಕಡೆ ಅಲ್ಲಿ ಎಲ್ಲ ಒಂದು ಕಡೆ ದೇವರ ಕಾಡು ಅಂತಂದು ಅಲ್ಲಿ ಒಂದು ದೇವಸ್ಥಾನದ ಇದು ಇದೆ, ಸರೌಂಡಿಂಗ್ ಏರಿಯಾ ದೇವರ ಕಾಡು ಅಂತ ಅದನ್ನು ಮೇಂಟೈನ್ ಮಾಡ್ತದೆ. ಸಾಕಷ್ಟು ದೊಡ್ಡ ಮರಗಳು ಇರ್ತವೆ. ಫುಟ್ಪಾತ್ ಜಾಸ್ತಿ ಆದ ಹಾಗೆ ರಸ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಕಾರಣ ಏನು ಅಂತಂದ್ರೆ ನಿಮಗೆ ಗೊತ್ತಿದೆ, ಅದು ಬೇಸಿಕ್ ನೀಡ್ಸ್ ಅವಶ್ಯಕತೆ. ಈಗಿನ ಏನು ಪಾಪ್ಯುಲೇಷನ್ಗೆ ಅವಶ್ಯಕತೆ ಇದೆ, ರೋಡು ಮತ್ತು ಫುಟ್ ರೈತ ಇದು ಒಬ್ಬ ಸಾರ್ವಜನಿಕ ಓಡಾಡಬೇಕಾದ್ರೆ ಫುಟ್ಪಾತ್ ಅವಶ್ಯಕತೆ ಇರುತ್ತೆ. ಇಲ್ಲ ಅಂದ್ರೆ ಅವನಿಗೆ ಅವೇರ್ನೆಸ್ ಎಲ್ಲಿ ಹೋಗ್ಬೇಕು ಅನ್ನೋದು ಅವೇರ್ನೆಸ್ ಇರೋದಿಲ್ಲ. ಅದಕ್ಕೋಸ್ಕರನೇ ಫುಟ್ಪಾತ್ ಮಾಡ್ತಿದ್ರೆ ಅಲ್ಲೇ ಸಾರ್ವಜನಿಕ ಓಡಾಡಬೇಕು ಮತ್ತು ಈ ಕಡೆ ವೆಹಿಕಲ್ಸ್ಗಳು ಎಲ್ಲಿ ಮೂವ್ ಆಗಬೇಕು ಅನ್ನೋ ಒಂದು ನಿರ್ದಿಷ್ಟ ಪಡಿಸಿದ್ರೆ ಅದು ಏನು ಆಕ್ಸಿಡೆಂಟ್ಗಳು ಮತ್ತು ಇವಾಗದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಆ ಫುಟ್ಪಾತ್ಗಳು ನಿರ್ಮಾಣ ಆಗ್ತದೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಎಲ್ಲ ಕಡೆ ಕೇಳ್ತೀವಿ. ನನಗೆ ಶಿವಮೊಗ್ಗ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಎಲ್ಲ ಕಡೆ ಕೇಳ್ತಾ ಇದ್ದೇವೆ. ನೀವು ಒಬ್ಬ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಅಲ್ದಲೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಿಮ್ಮ ಒಂದು ಅನುಭವದಲ್ಲಿ ಹೇಗೆ ಇರಬೇಕು ಅಂತೀರಿ? ಅಲ್ಲ, ಅದು ನಾನು ಒಬ್ಬ ಸಾರ್ವಜನಿಕನಾಗಿ ಇರಬೇಕಾದಂದ್ರೆ ಒಬ್ಬ ಸ್ಮಾರ್ಟ್ ಸಿಟಿಗೆ ಅವಶ್ಯಕ ಕೆಲಸಗಳು ನಡೀತಾ ಇದ್ದಾವೆ. ಏಕೆಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಆಗ್ತಾ ಇದೆ. ಎಲ್ಲ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಆಯಾ ಮೂಲ ನಿವಾಸಿಗಳಿಗೆ ಕೊಡುವ ನಿಟ್ಟಿನಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿ ಕ್ರಮ ಕೈಗೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕಾಮಗಾರಿಗಳು ನಡಿಬೇಕಾದ್ರೆ ಸಾರ್ವಜನಿಕ ತೊಂದರೆ ಆಗುತ್ತೆ. ಯಾಕಂದರೆ ಕಾಮಗಾರಿ ನಡಿಬೇಕಾದ್ರೆ ಕಾಂಕ್ರೀಟ್ ಒಂದು ಇದ್ರ ಸ್ಥಿತಿ ನಡೀತಾ ಇದ್ದಾವಾಗ ಅದಕ್ಕೆ ಟೈಮ್ ಬೇಕಾಗುತ್ತೆ. ಅದು ಇಡೀ ಶಿವಮೊಗ್ಗದ ಅಂತ ನಡೀತಾ ಇದೆ. ಕೊನೆಯದಾಗೊಂದು ಪ್ರಶ್ನೆ, ತಾವು ಪಶು ವೈದ್ಯಕೀಯ ಆ ಒಂದು ಓದಿರ್ತಕ್ಕಂತಹ ಓದು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಹೇಗೆ ಸಹಕಾರಿಯಾಗಿದೆ? ನಾನು ವೃತ್ತಿಯಲ್ಲಿ ಈಗಾಗಲೇ 33 ವರ್ಷ ಪಶು ವೈದ್ಯಕೀಯ ವೃತ್ತಿಯಲ್ಲಿ ಇದ್ದೇನೆ. ಬಹಳ ಹತ್ತಿರ ಜನಸಾಮಾನ್ಯರ ಜೊತೆಗೆ ಹಳ್ಳಿಯಲ್ಲಿ ನಾನು ಕೆಲಸವನ್ನು ನಿರ್ವಹಿಸ್ತೀನಿ. ಎಲ್ಲ ಏನು ಸಾರ್ವಜನಿಕರು ಬಹಳ ಹತ್ತಿರವಾಗಿದ್ದು ಪಶುವೈದ್ಯಕೀಯ ಇಲಾಖೆ, ಅದು ನನಗೆ ಇಲ್ಲಿತ್ತು. ಇಲ್ಲಿ ಕೆಲಸ ನೀಡೋಕೆ ಬಹಳ ಅನುಕೂಲ ಆಗ್ತಾ ಇದೆ. ಏಕೆಂದರೆ ನಾನು ಪಶುವೈದ್ಯಕೀಯ ವಿದ್ಯಾಸಂಸ್ಥೆಗಳು ಎಲ್ಲ ಪಶುವೈದ್ಯಕೀಯ ಸಂಸ್ಥೆಗಳು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ನೀಡಬೇಕು. ಅವರ ಮನೆ ಬಾಗಿಲಿಗೆ ನಾವು ಸೇವೆಯನ್ನು ನೀಡಿರ್ತೇವೆ. ಪ್ರತಿಯೊಬ್ಬ ರೈತನು ಯಾರು ಜಾನುವಾರು, ಏಕೆಂದರೆ ಪ್ರತಿಯೊಬ್ಬ ರೈತ ಅವನು ಉಪಕಸವಾಗಿ ಜಾನುವಾರು ಸಾಕಾಣಿಕೆ ಮಾಡ್ತದೆ. ಒಂದಲ್ಲ ಒಂದು ಅದ ರೀತಿಯಿಂದ ನಮಗೆ ಅವರು ಕಾಂಟ್ಯಾಕ್ಟ್ ಇದ್ದೇ ಇರ್ತೈತಿ. ಅವರನ್ನು ನಾವು ಆಗಿಂದಾಗಿ ಭೇಟಿಯಾಗೋ ಒಂದು ಇದಿರುತ್ತೆ. ಅವ್ರ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡ್ತೀವಿ. ಆ ಒಂದು ಇದು ಸೇವೆ ನನಗೆ ಇಲ್ಲಿ ಕಾರ್ಯನಿರ್ವಹಣಾಧಿಕಾರಿಗೆ ಕೆಲಸ ನೀಡೋದಕ್ಕೆ ತುಂಬ ಉಪಯುಕ್ತ ಆಗ್ತದೆ. ಒಳ್ಳೆಯದು, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಶಿವಮೊಗ್ಗ ತಾಲೂಕು ಪಂಚಾಯತ್ನ ಕಾರ್ಯಚಟುವಟಿಕೆಗಳ ಕುರಿತು ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾ ಕಲ್ಲಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಇದುವರೆಗೆ ಸಂದರ್ಶಿಸಿದವರು ಎಂಎ ಸುದರ್ಶನ. ಇಲ್ಲಿಗೆ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಉಪಯುಕ್ತವಾದ ಮಾಹಿತಿಯೊಂದಿಗೆ ಆತ್ಮೀಯ ರೈತ ಮಿತ್ರರೇ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ವಾಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆತ್ಮೀಯ ರೈತ ಮಿತ್ರರೆ ಗಮನಿಸಿ, ನಾಳೆ ಸಂಜೆ 5:30 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾಫಿ ನರ್ಸರಿ ಕುರಿತು ಚಿಕ್ಕಮಗಳೂರಿನ ಪೂರ್ವ ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾದ ಜಿಎಸ್ ಗೋಪಾಲನಾಯ್ಕ ಅವರೊಂದಿಗೆ ಸಂದರ್ಶನ ಪ್ರಸಾರಗೊಳ್ಳುವುದು.